ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನ, ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ತಾಂತ್ರಿಕ ಅಧಿಕಾರಿ ಪ್ರಕಾಶ್ ಜಿ ಭಟ್ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮ್ಮ ಪಕ್ಕದ ಮನೆಯವರು ಹೇಳ್ತಿದ್ರು, ಅವರ ಮೈದುನ ಇತ್ತೀಚೆಗೆ ತುಂಬಾ ಡಲ್ ಆಗಿದ್ದಾರೆ, ಯಾರೊಂದಿಗೂ ಸರಿಯಾಗಿ ಮಾತಾಡ್ತಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಅವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಭಯ ಶುರುವಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕ್ಯಾಕೆ ಅಷ್ಟೊಂದು ಭಯ ಪಡ್ತೀರಿ? ಆದಷ್ಟು ಬೇಗ ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಮನೋವೈದ್ಯರಲ್ಲಿ ಕರ್ಕೊಂಡು ಹೋಗಿ. ಆಪ್ತ ಸಮಾಲೋಚನೆ ಮತ್ತು ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಪರಿಹಾರವನ್ನು ಕಂಡುಕೊಳ್ಬಹುದಲ್ವಾ? ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ಇದೀಗ ಕೇಳಿ, ಗೇರು ಬೆಳೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನ, ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ತಾಂತ್ರಿಕ ಅಧಿಕಾರಿ ಪ್ರಕಾಶ್ ಜಿ ಭಟ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ತಾಂತ್ರಿಕ ಅಧಿಕಾರಿಯಾಗಿರುವ ಪ್ರಕಾಶ್ ಜಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಜೈವಿಕ ತಂತ್ರಜ್ಞಾನ, ಅದರಲ್ಲೂ ವಿಶೇಷವಾಗಿ ಅಂಗಾಂಶ ಕೃಷಿಯ ಒಂದು ಮಹತ್ವ ಏನು ಹಾಗೂ ಯಾವ ರೀತಿ ಇದನ್ನ ನಮ್ಮ ಕೃಷಿ ಅಭಿವೃದ್ಧಿಯಲ್ಲಿ ಹಾಗೂ ಬೆಳೆಗಳ ಒಂದು ಅಭಿವೃದ್ಧಿಯಲ್ಲಿ ಬಳಸ್ಕೊಳ್ಬಹುದು, ಈ ವಿಚಾರವಾಗಿ ನಾವಿವತ್ತು ಮಾತನಾಡೋದಕ್ಕಿದ್ದೇವೆ. ಪ್ರಕಾಶ್ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಈ ಜೈವಿಕ ತಂತ್ರಜ್ಞಾನದಲ್ಲಿ ಅಂಗಾಂಶ ಕೃಷಿಯ ಒಂದು ಮಹತ್ವ ಏನು ಅಂತ ಹೇಳಿ ನೋಡಿ. ಜೈವಿಕ ತಂತ್ರಜ್ಞಾನ ಅಂತ ಹೇಳಿದರೆ ಯಾವುದೇ ಒಂದು ಸೂಕ್ಷ್ಮಾಣುಜೀವಿಯಿಂದ ಹಿಡಿದು ಒಂದು ದೊಡ್ಡ ಗಿಡದವರೆಗೂ ಬಂತು, ಅದನ್ನು ಉಪಯೋಗಿಸಿಕೊಂಡು ಪ್ರಯೋಗಗಳನ್ನು ಮಾಡುವಂಥದ್ದು ಹಾಗೂ ಅಂತಹ ಪ್ರಯೋಗಗಳ ಮೂಲಕ ಸಮಾಜಕ್ಕೆ ಏನಾದರೂ ಒಳಿತನ್ನು ಕೊಡುವಂಥದ್ದು, ಅದನ್ನು ಜೈವಿಕ ತಂತ್ರಜ್ಞಾನ ಅಂಥೇಳಿ ನಾವು ಇವತ್ತೇ ಕರೀತಾ ಇದ್ದೇವೆ. ಅದರಲ್ಲಿ ಒಂದು ಪ್ರಮುಖವಾದಂಥ ಅಂಗ ಅಂತ ಹೇಳಿದರೆ ಅಂಗಾಂಶ ಕೃಷಿ. ಅಂಗಾಂಶ ಕೃಷಿಯನ್ನು ನಾವು ಟಿಶ್ಯೂ ಕಲ್ಚರ್ ಅಂತಲೂ ಕರಿತೇವೆ. ಈ ಅಂಗಾಂಶ ಕೃಷಿ ಅನ್ನುವಂಥದ್ದು ಇದೊಂದು ಟೆಕ್ನಿಕ್ ಅಥವಾ ಇದನ್ನೊಂದು ಸಾಧನ ಅಂತ ಹೇಳ್ಬೋದು. ಸಂಶೋಧನೆಯನ್ನು ಮಾಡಲಿಕ್ಕೆ ಇದೊಂದೊಂದು ಸಾಧನ ಅಂಥೇಳಿ ಹೇಳ್ಬೋದು. ಅಂಗಾಂಶ ಕೃಷಿ ಅಂತ ಹೇಳಿದರೆ ಸಸ್ಯದ ಯಾವುದೇ ಒಂದು ಭಾಗವನ್ನು ಬಳಸಿಕೊಂಡು ಒಂದು ಪರಿಪೂರ್ಣವಾದ ಮೂಲ ಸಸ್ಯದ ಗುಣಗಳನ್ನೇ ಹೊಂದಿರುವ ಸಸ್ಯಗಳನ್ನು ನಾವು ಪಡೆಯುವುದು, ಅದನ್ನೇ ನಾವು ಟಿಶ್ಯೂ ಕಲ್ಚರ್ ಅಂತೇಳಿ ಹೇಳ್ತೇವೆ. ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ಎನ್ನುವಂಥದ್ದು ಮೂಲವಾದಂಥ ಒಂದು ತತ್ವವನ್ನು ಅದರಲ್ಲಿ ಒಳಗೊಂಡಿದೆ. ನೋಡಿ, ಪ್ರಕೃತಿ ಸಸ್ಯಗಳಲ್ಲಿ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ತುಂಬಿದೆ, ಅದು ಪ್ರಾಣಿಗಳಲ್ಲಿ ಇರದೇ ಇರುವಂಥದ್ದು. ಸಸ್ಯದ ಯಾವುದೇ ಜೀವಕೋಶಗಳು, ಜೀವಂತ ಜೀವಕೋಶಗಳು ಅಂತಹ ಒಂದು ಸುರಕ್ಷಿತವಾದ ವಾತಾವರಣದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬೆಳೆಯಲಿಕ್ಕೆ, ಒಂದು ಗಿಡವಾಗಿ ಬೆಳೆಯಲಿಕ್ಕೆ ಅದಕ್ಕೆ ಆದ ಶಕ್ತಿ ಇದೆ. ಅಂತಹ ಶಕ್ತಿ ಪ್ರಾಣಿಗಳಿಗೆ ಅಥವಾ ಪ್ರಾಣಿಯ ಒಂದು ಅಂಗಾಂಶಗಳಿಗೆ ಇರುವುದಿಲ್ಲ. ಸೊ ಇದನ್ನು ನಾವು ಟೋಟಿಪೊಟೆನ್ಸಿ ಅಂಥೇಳಿ ಕರಿತೇವೆ. ಈ ಒಂದು ತತ್ವದ ಆಧಾರದ ಮೇಲೆ ಅಂಗಾಂಶ ಕೃಷಿ ತಂತ್ರಜ್ಞಾನ ನಿಂತಿದೆ. ಸಾಮಾನ್ಯವಾಗಿ ಗಿಡವನ್ನು ಅಭಿವೃದ್ಧಿಪಡಿಸುವಂತಹ ವಿಧಾನದಲ್ಲಿ ನಾವು ಹೇಳುವಂತಹದ್ದು, ಗಿಡವನ್ನು ಕಟಿಂಗ್ಸ್ನನ್ನು ಉಪಯೋಗಿಸಿಕೊಂಡು ಗಿಡವನ್ನು ಅಭಿವೃದ್ಧಿ ಮಾಡಬಹುದು, ಬೀಜಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದು ಅಥವಾ ಸಕ್ಕರಸ್ಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದು ಅಂತೇಳಿ. ಆದರೆ ಈ ಟಿಶ್ಯೂ ಕಲ್ಚರ್ ಅಥವಾ ಒಂದು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದಂಥ ಒಂದು ಗಿಡಗಳ ಮಹತ್ವ ಏನು, ಯಾಕಾಗಿ ಇದನ್ನು ಮಾಡಬೇಕು ಅಥವಾ ಇದರ ಅನುಕೂಲತೆಗಳು ಏನೇನು? ಅಂಗಾಂಶ ಕೃಷಿಯಲ್ಲಿ ತುಂಬ ಮಹತ್ವದ್ದು ಅಂತ ಹೇಳಿದರೆ ಮೈಕ್ರೋ ಪ್ರಾಪಗೇಷನ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಈ ನಾವು ಸೂಕ್ಷ್ಮ ಪ್ರಸಾರ ತಂತ್ರ, ಇದರಲ್ಲಿ ಏನು ಅಂತ ಹೇಳಿದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಕಡಿಮೆ ಸ್ಥಳದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಉಪಯುಕ್ತವಾದಂತಹ ಗುಣಮಟ್ಟದ ಸಸಿಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಟಿಶ್ಯೂ ಕಲ್ಚರ್ನಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡುವಂಥದ್ದಲ್ಲ, ಈ ಬೀಜರಹಿತವಾದಂತಹ ಒಂದು ಪ್ರಸಾರ ತಂತ್ರ ಇದು. ಸೊ ಈ ತಂತ್ರದಲ್ಲಿ ನಮಗೆ ಒಳ್ಳೆಯ ಗುಣಮಟ್ಟದ ಗಿಡಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ನಮಗೆ ಇವತ್ತು ಉದಾಹರಣೆಗೆ ಒಂದು ಹೂವಿನ ಗಿಡದ ಸಾವಿರಾರು ಒಂದು ಕಟ್ಟಿಂಗ್ಗಳು ಬೇಕು, ಅದು ನಮಗೆ ಒಟ್ಟಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಅಂಗಾಂಶ ಕೃಷಿಯನ್ನು ಬಳಕೆ ಮಾಡಿಕೊಂಡು ಸ್ವಲ್ಪವೇ ಸಮಯದಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಅಂತಹ ಒಂದು ಹೂವಿನ ಗಿಡಗಳದ ಸಸಿಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಂತಹ ಒಂದು ಅನೇಕ ಲಾಭಗಳು, ಉಪಯುಕ್ತತೆಗಳು, ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು, ಮತ್ತು ಯೂನಿಫಾರ್ಮಿಟಿ ಅಂತ ನಾವು ಹೇಳ್ತೇವೆ, ಅಂತಂದರೆ ಎಲ್ಲ ಒಂದೇ ರೀತಿಯ ತಾಯಿ ಗಿಡದ ಗುಣಗಳನ್ನು ಹೊಂದಿರುವಂತಹ ಒಂದು ನಾವು ಸಸಿಗಳನ್ನು ಈ ಟಿಶ್ಯೂ ಕಲ್ಚರ್ನಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದು ಇದೊಂದು ಮಹತ್ವದ ಒಂದು ಉಪಯೋಗ ಟಿಶ್ಯೂ ಕಲ್ಚರ್ನಲ್ಲಿ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ನಾವು ನೋಡುವಂತಹ ಗಿಡಗಳಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣ್ತೇವೆ. ವೈವಿಧ್ಯತೆ ಎನ್ನುವಂಥದ್ದು ನಿಸರ್ಗ ನಿಯಮ ಅಂತ ಹೇಳ್ತೀವಿ. ಆದರೆ ಈ ಏಕರೂಪತೆ ಅಥವಾ ಯೂನಿಫಾರ್ಮಿಟಿ ಎನ್ನುವಂಥದ್ದು ಒಂದು ಅಗತ್ಯ ಇದೆಯೋ, ಯಾವ ಕಾರಣಕ್ಕಾಗಿ ಯೂನಿಫಾರ್ಮಿಟಿ ಬೇಕಾಗಿದೆ? ಇವತ್ತು ನಮಗೆ ಬೆಳೆಗಳಲ್ಲಿ ಉತ್ತಮವಾದಂಥ ಉತ್ಪಾದನೆ ಬೇಕಾದರೆ, ಸೊ ಉತ್ತಮ ಗುಣಮಟ್ಟ ಬೇಕಾದರೆ ಆ ತಾಯಿ ಗಿಡದ ಗುಣಗಳೇ ಬರಬೇಕು. ಉದಾಹರಣೆಗೆ ಯಾವುದೇ ಒಂದು ತರಕಾರಿ ಗಿಡ ಇರಬಹುದು ಅಥವಾ ಯಾವುದೇ ಒಂದು ಹಣ್ಣಿನ ಗಿಡ ಇರಬಹುದು, ನಮಗೆ ಅದರಲ್ಲಿ ವೈವಿಧ್ಯತೆ ಬೇಕು. ಆದರೆ ಯಾವಾಗ ಬೇಕು? ನಮಗೆ ಸಂಶೋಧನೆಗೆ ವೈವಿಧ್ಯತೆಗಳು ಬೇಕು. ಹೈಬ್ರಿಡ್ಗಳನ್ನು ತಯಾರು ಮಾಡಲಿಕ್ಕೆ ನಮಗೆ ವೈವಿಧ್ಯತೆಗಳು ಬೇಕು. ಆದರೆ ಒಟ್ಟಾಗಿ ನಮಗೆ ಫಲೋತ್ಪಾದನೆ ಮಾಡುವಾಗ ಒಂದೇ ಥರದ ಗುಣಮಟ್ಟದ ನಮಗೆ ಫಲಗಳು ಬೇಕಾದಾಗ, ಅಂಥದನ್ನು ಉತ್ಪಾದನೆ ಮಾಡುವಾಗ ನಮ್ಮ ಸಸಿಗಳು, ನಾವು ಬಳಸುವಂತಹ ಒಂದು ಬೀಜಗಳು ಸಹ ಅವು ಒಂದೇ ರೀತಿಯಂತಹ ಒಂದು ಯೂನಿಫಾರ್ಮ್ ಆಗಿ ಇರುವಂಥದ್ದು ಅತ್ಯಂತ ಅವಶ್ಯ. ಸೊ ನಮಗೆ ಟಿಶ್ಯೂ ಕಲ್ಚರ್ನಲ್ಲಿ ಅಂತಹ ಒಂದು ಗುಣಮಟ್ಟದ ಒಂದು ಸಸಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಈ ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿಯಲ್ಲಿ ಯಾವ ರೀತಿ ಒಂದು ಪ್ರಗತಿ ಆಗಿದೆ, ಆಮೇಲೆ ಜನರು ಇದಕ್ಕೆ ಯಾವ ರೀತಿ ಪ್ರತಿಸ್ಪಂದಿಸ್ತಾ ಇದ್ದಾರೆ ನೋಡಿ. ನಮ್ಮ ದೇಶದಲ್ಲಿ ಸುಮಾರು 1958 ಟಿಶ್ಯೂ ಕಲ್ಚರ್ ಬಗ್ಗೆ ಸಂಶೋಧನೆ ಆರಂಭ ಆಯಿತು. ಆದರೆ ಮೊಟ್ಟ ಮೊದಲ ಕಮರ್ಷಿಯಲ್ ಲ್ಯಾಬೋರೇಟರಿ ಅನ್ನುವಂಥದ್ದು 1986 ಕೊಚ್ಚಿನ್ನಲ್ಲಿ, ಕೇರಳದ ಕೊಚ್ಚಿನ್ನಲ್ಲಿ ಎ.ವಿ. ಥಾಮಸ್ ಕಂಪನಿ ಅವರು ಪ್ರಾರಂಭಿಸಿದರು. ಅಲ್ಲಿ ಆಗ ಏಲಕ್ಕಿ ಬೆಳೆಯಲ್ಲಿ ಸಾಕಷ್ಟು ಒಂದು ರೀತಿಯಾದಂಥ ಒಂದು ಸಸಿಗಳನ್ನು ಬೇಗ ಬೇಗ ಅವರಿಗೆ ಬೇಕಾದಾಗ ಮಲ್ಟಿಪ್ಲಿಕೇಶನ್ಗಾಗಿ ಅವರು ಒಂದು ಈ ಟಿಶ್ಯೂ ಕಲ್ಚರ್ ಲ್ಯಾಬೊರೇಟರಿಯನ್ನು ಪ್ರಾರಂಭ ಮಾಡಿದರು. ಅನಂತರ ಬೆಂಗಳೂರಿನಲ್ಲಿ 1988 ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂಥೇಳಿ ನೀವು ಕೇಳಿರಬಹುದು. ನಮ್ಮ ಮಂಗಳೂರಿನವರಾದಂಥ ಮನಮೋಹನ್ ಅತ್ತಾವರ್ ಅವರ ನಿರ್ದೇಶನದಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಆ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿತು. ಆನಂತರ ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಒಂದು ಈ ಟಿಶ್ಯೂ ಕಲ್ಚರ್ ಒಂದು ಲ್ಯಾಬನ್ನು ಮುಂದಿಟ್ಟುಕೊಂಡು ಹಲವಾರು ರೀತಿಯಾದಂತಹ ಒಂದು ಗಿಡಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು. ಇವತ್ತು ನಮ್ಮ ಟಿಶ್ಯೂ ಕಲ್ಚರ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಇಂದು ಸುಮಾರು 200 ಖಾಸಗಿ ಟಿಶ್ಯೂ ಕಲ್ಚರ್ ಲ್ಯಾಬ್ಗಳಿವೆ. ಇವು ಸುಮಾರು 500 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರವನ್ನು ಮಾಡ್ತಾ ಇವೆ. ಇವೆಲ್ಲದರಲ್ಲೂ ಹೆಚ್ಚು, ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವಂತಹದ್ದು ಟಿಶ್ಯೂ ಕಲ್ಚರ್ ತಂತ್ರಜ್ಞಾನ ಅಂತ ಹೇಳಿದರೆ ಮೈಕ್ರೋ ಪ್ರಾಪಗೇಷನ್ ಅಥವಾ ಸೂಕ್ಷ್ಮ ಪ್ರಸರಣ ತಂತ್ರ ಅಂಥೇಳಿ ನಾವು ಹೇಳಬಹುದು. ಇವತ್ತು ಅದಕ್ಕಾಗಿ ಇದೊಂದು ಅತ್ಯಂತ ಭವಿಷ್ಯವಿರುವಂತಹ ಒಂದು ತಂತ್ರಜ್ಞಾನ ಅಂತ ನಾವು ಹೇಳ್ಬೋದು. ಈಗಾಗಲೇ ಹೇಳಿದ್ರೆ ಈ ಟಿಶ್ಯೂ ಕಲ್ಚರ್ ಅಥವಾ ಒಂದು ಅಂಗಾಂಶ ಕೃಷಿಯಿಂದ ಸಾಕಷ್ಟು ಅನುಕೂಲತೆಗಳು ಇವೆ ಅಂತ ಹೇಳಿ, ಆದರೆ ಸಸ್ಯಗಳ ಒಂದು ಅಭಿವೃದ್ಧಿ ಮಾಡುವಂತಹದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳ ಲಭ್ಯ ಆಗುವ ಹಾಗೆ ಮಾಡುವಂತಹದ್ದು, ಇದು ಮಾತ್ರ ಒಂದು ಉದ್ದೇಶವೋ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯೇ ಇದಕ್ಕೆ? ಇದರಲ್ಲಿ ಹಲವಾರು ಉದ್ದೇಶಗಳು ಇದೆ ಮತ್ತು ಹಲವಾರು ಲಾಭಗಳು ಇದೆ ಈ ಒಂದು ತಂತ್ರಜ್ಞಾನದಿಂದ. ಏನು ಅಂತ ಹೇಳಿದರೆ, ನಮಗೆ ಇವತ್ತು ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಹೊಸ ಒಂದು ಗಿಡಗಳನ್ನು, ತಳಿಗಳನ್ನು ಒಂದು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇವತ್ತಿದೆ. ಅದಕ್ಕೆ ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಸೊ ಆ ಪ್ರಕ್ರಿಯೆಯಲ್ಲೂ ಸಹ ಕೊನೆಯಲ್ಲಿ ಅತ್ಯಂತ ಉಪಯುಕ್ತವಾಗಿ ಬಳಸಿಕೊಳ್ಳಬೇಕಾದಂಥ ಒಂದು ಟೆಕ್ನಾಲಜಿ ಅಂದರೆ ಟಿಶ್ಯೂ ಕಲ್ಚರ್ ತಂತ್ರಜ್ಞಾನ, ಮತ್ತು ಟಿಶ್ಯೂ ಕಲ್ಚರ್ ತಂತ್ರಜ್ಞಾನ ಮೂಲಕ ಒಂದು ಗಿಡವನ್ನು ಅವರು ಸಂಪೂರ್ಣವಾಗಿ ಅದನ್ನು ಅದರಲ್ಲಿ ಉತ್ಪಾದಿಸಲಿಕ್ಕೆ ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನು ನಾವು ಇದರಲ್ಲಿ ಒಂದು ವಿಶೇಷ ಒಂದು ಬಳಕೆ ಅಂತ ಹೇಳ್ಬೋದು. ಇನ್ನು ನಾವು ಏನಂತ ಹೇಳಿದ್ರೆ, ಹಲವು ತಳಿಗಳಲ್ಲಿ ನಾವು ಹೈಬ್ರಿಡ್ಗಳ ಉತ್ಪಾದನೆಯನ್ನು ಮಾಡ್ತೇವೆ. ಹೈಬ್ರಿಡ್ ಉತ್ಪಾದನೆಯನ್ನು ಮಾಡುವಾಗ ಪರಾಗಸ್ಪರ್ಶದ ನಂತರವೂ ಸಹ ಅಲ್ಲಿ ಭ್ರೂಣಗಳು ಸರಿಯಾಗಿ ಬೆಳೆಯದೇ ಇರಬಹುದು, ಹಲವಾರು ರೀತಿಯ ಒಂದು ಅಡೆತಡೆಗಳು ಬರಬಹುದು. ಅದಕ್ಕಾಗಿ ಈ ನಮ್ಮ ಅಲ್ಲಿ ಒಂದು ಟಿಶ್ಯೂ ಕಲ್ಚರ್ನಲ್ಲಿ ಎಂಬ್ರಿಯೋ ರೆಸ್ಕ್ಯೂ ಅಥವಾ ಒಂದು ಭ್ರೂಣಗಳ ಸಂರಕ್ಷಣೆ ಅನ್ನುವಂತಹ ಒಂದು ಪದ್ಧತಿ ಇದೆ. ಸೊ ಪರಾಗಸ್ಪರ್ಶದ ನಂತರ ಭ್ರೂಣವು ಅತ್ಯಂತ ಸಣ್ಣದಾದಂಥ ಒಂದು ಇರುವಾಗಲೇ, ಅದನ್ನು ಒಂದು 5 mm ಅಂತಂದರೆ ಒಂದು 0.5 cm ಅದು ಇರುವಾಗಲೇ ಅದನ್ನು ನಾವು ಏನು ಮಾಡೋದು, ತೆಗೆದು ಒಂದು ಪ್ರಣಾಳದಲ್ಲೋ ಅಥವಾ ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಸರಿಯಾದ ಒಂದು ವಾತಾವರಣ ಕೊಟ್ಟು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮಾಡಿದಾಗ ಹೈಬ್ರಿಡ್ಗಳು ಯಶಸ್ವಿಯಾಗ್ತದೆ, ಅದಕ್ಕೆ ಸಂಶೋಧನೆಯಲ್ಲಿ ಸಹ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅಂತ ಹೇಳಿದ್ರೆ ಒಂದು ರೋಗರಹಿತವಾದಂತಹ ಒಂದು ಸಸ್ಯಗಳ ಉತ್ಪಾದನೆ, ಇದು ಬಹಳ ಮುಖ್ಯ ಅಂಥೇಳಿ ನಾನು ಅಂದುಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಇವತ್ತು ರೋಗರಹಿತವಾದಂತಹ ಒಂದು ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಸಿಕ್ಕುವಂತೆ ಬಹಳ ಕಷ್ಟ ಆಗಿದೆ. ಉದಾಹರಣೆಗೆ ನಾನು ಒಂದು ನಿಮಗೆ ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಮೂಸುಂಬಿ ಅಥವಾ ಈ ನಾವು ಸಂತ್ರ ಇವೆಲ್ಲ ಇದೆಯಲ್ಲ, ಇದರಲ್ಲಿ ಈಗ ಒಂದು ವೈರಸ್ಗಳ ಕಾಟ ಇದೆ, ಟ್ರೆಸ್ಟಿಜಿಯಾ ವೈರಸ್ ಅಂಥೇಳಿ ನಾವು ಅದನ್ನ ಕರಿತೇವೆ. ಸೊ ಅದೇ ರೀತಿ ಈ ಸ್ಟ್ರಾಬೆರಿ ದಾಳಿಂಬೆಗಳಲ್ಲೂ ಸಸ್ಯಗಳ ಈ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ತಯಾರು ಮಾಡುವಾಗ ಇಂತಹ ವೈರಸ್ಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬ ಇರ್ತದೆ. ಇದನ್ನು ತಿಳಿದೋ ಕೃಷಿಕನು ಇಂತಹ ಒಂದು ರೋಗಗ್ರಸ್ತವಾದಂತಹ ಗಿಡಗಳನ್ನು ನೆಟ್ಟಾಗ ಅವನು ಅದರಲ್ಲಿ ಸಂಪೂರ್ಣವಾಗಿ ಅಪಾಯದಲ್ಲಿ ಸಿಲುಕಿಕೊಳ್ತಾನೆ. ಈಗ ಏನಾಗಿದೆ, ಟಿಶ್ಯೂ ಕಲ್ಚರ್ ಮೂಲಕ ನಾವು ತಯಾರು ಮಾಡುವಂತಹ ಒಂದು ಪದ್ಧತಿಯಲ್ಲಿ, ಗಿಡಗಳನ್ನು ತಯಾರು ಮಾಡುವಂಥ ಪದ್ಧತಿಯಲ್ಲಿ ಅಂತಹ ಯಾವುದೇ ಒಂದು ವೈರಸ್ಗಳು ಬರದೇ ಇರುವಂತೆ ನೋಡಿಕೊಳ್ಳಿಕ್ಕಾಗ್ತದೆ. ಅದಕ್ಕೆ ಒಂದು ಶೂಟ್ ಟಿಪ್ ಗ್ರಾಫ್ಟಿಂಗ್ ಅಂಥೇಳಿ ಒಂದು ಟೆಕ್ನಾಲಜಿ ಇದೆ. ಈಗ ಸಿಟ್ರಸ್ನಲ್ಲಿ ಈಗ ನಾವು ಏನು ಉಪಯೋಗ ಮಾಡ್ತಿದ್ದೇವೆ, ನಾವು ಏನು ತಿಂತೇವೆ, ನಾಗ್ಪುರ್ ಒಂದು ಆರೆಂಜ್ ಏನು ಹೇಳ್ತೇವೆ, ಅದರಲ್ಲಿ ಶೂಟ್ ಟಿಪ್ ಗ್ರಾಫ್ಟಿಂಗ್ ಅಂಥೇಳಿ ಅಂತಂದರೆ ಸಸ್ಯದ ಅತ್ಯಂತ ಒಂದು ತುದಿಯ ಶೂಟಿನ ಅಥವಾ ಒಂದು ಭಾಗವನ್ನು ತೆಗೆದು ಅದರ ಗ್ರಾಫ್ಟ್ ಮಾಡ್ತಾರೆ, ಅದನ್ನು ಪ್ರಯೋಗಾಲಯದಲ್ಲೇ ಮಾಡ್ತಾರೆ. ಹಾಗೆ ಮಾಡೋದ್ರ ಮೂಲಕ ಅದು ವೈರಸ್ ಫ್ರೀಯಾಗಿ ಅಂತಂದರೆ ಆ ರೋಗರಹಿತವಾದಂಥ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ತಯಾರು ಮಾಡಲಿಕ್ಕೆ ಅದರಲ್ಲಿ ಸಾಧ್ಯ ಆಗಿದೆ. ಸೊ ಹೀಗೆ ರೋಗರಹಿತವಾದಂಥ ಒಂದು ಸಸ್ಯಗಳನ್ನು ತಯಾರು ಮಾಡಿಕೊಡ್ಲಿಕ್ಕೆ ಸಹ ನಮ್ಮ ಇದರಲ್ಲಿ ಟಿಶ್ಯೂ ಕಲ್ಚರ್ ಮೂಲಕ ಉಪಯೋಗ ಆಗ್ತಾ ಇದೆ. ಇನ್ನೊಂದು ತುಂಬ ಮುಖ್ಯವಾದದ್ದು ಅಂತಂತ ಹೇಳಿದರೆ, ಇವತ್ತು ಜೈವಿಕ ತಂತ್ರಜ್ಞಾನ ಅಥವಾ ಇದನ್ನು ಬಳಕೆಯ ಮೂಲಕ ನಾವು ನಮ್ಮ ಒಂದು ಜೀವ ವೈವಿಧ್ಯವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಜನರಲ್ಲಿಯೂ ಕೂಡ ಇದರ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಸಾಮಾನ್ಯವಾಗಿ ಇದು ರೋಗರಹಿತವಾಗಿರ್ತದೆ ಅಂತ ಹೇಳಿ. ಆದರೆ ಎಷ್ಟೋ ಬಾರಿ ಈ ಟಿಶ್ಯೂ ಕಲ್ಚರ್ ಬಾಳೆಗಿಡ ಉದಾಹರಣೆಗೆ, ಅದನ್ನು ತಂದು ನೆಟ್ಟಂತಹ ಸಂದರ್ಭದಲ್ಲಿ ಏನೋ ಚೆನ್ನಾಗಿ ಕಾಣ್ತದೆ, ಒಂದಷ್ಟು ಸಮಯ ಆದ ನಂತರ ಅದರಲ್ಲಿಯೂ ಕೂಡ ರೋಗ ಕಾಣಿಸಿಕೊಂಡ ಒಂದು ಸಂದರ್ಭ ಬರ್ತದೆ. ಯಾಕೆ ಹೀಗಾಗ್ತದೆ, ಅಥವಾ ಅವರ ಅಭಿಪ್ರಾಯದಲ್ಲಿ ಏನಾದರೂ ತಪ್ಪು ಇದೆಯಾ, ಹೇಗೆ? ಇಲ್ಲ, ಇದು ಭಾಳ ತುಂಬ ಉತ್ತಮವಾದಂಥ ಪ್ರಶ್ನೆ. ನಮ್ಮ ರೈತರು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಏನಂತ ಹೇಳಿದರೆ, ನಾವು ಪ್ರಾರಂಭದಲ್ಲಿ ಅವರು ತರುವಂತಹ ಒಂದು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಗಳಿರುತ್ತಲ್ಲ, ಇದು ರೋಗರಹಿತವಾಗಿ ಇರ್ತದೆ. ಅದು ಪ್ರಾರಂಭದಲ್ಲಿ ರೋಗರಹಿತವಾಗಿ ಇರ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತಂತ ಹೇಳಿದರೆ, ಹಾಗೆ ಹೇಳಿದ ತಕ್ಷಣ ಅವು ಡಿಸೀಸ್ ರೆಸಿಸ್ಟೆನ್ಸ್ ಅಥವಾ ರೋಗಕ್ಕೆ ಅವು ನಿರೋಧಕವೇ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಒಂದು ಬೆಳೆಸುವಂತಹ ಮಣ್ಣಿನಲ್ಲಿ ಇರಬಹುದು, ಸುತ್ತಮುತ್ತಲಿನ ವಾತಾವರಣದಲ್ಲಿರಬಹುದು, ಅಂತಹ ರೋಗಾಣುಗಳು ಇರುವಂತಹ ಸಾಧ್ಯತೆಗಳು ಇರ್ತದೆ. ಅಥವಾ ನಾವು ಬಳಸುವಂತಹ ಯಾವುದೇ ಒಂದು ಗೊಬ್ಬರಗಳಿರ್ಬೋದು, ಅದರಿಂದ ಬರಬಹುದು. ಹೀಗೆ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಗಳು ಅವು ರೋಗ ನಿರೋಧಕ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾವು ಪ್ರಾರಂಭ ಮಾಡುವಾಗ ಅವು ರೋಗರಹಿತವಾಗಿರ್ತದೆ. ಅದನ್ನು ಒಳ್ಳೆಯ ರೀತಿಯಿಂದ ಬೆಳೆಸಿದಾಗ ಅಂತಹ ಒಂದು ಉತ್ತಮವಾದ ಗುಣಮಟ್ಟದ ಬೆಳೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ, ಈ ಟಿಶ್ಯೂ ಕಲ್ಚರಿಂದ ಅಭಿವೃದ್ಧಿಪಡಿಸಿರುವಂತಹ ಗಿಡಗಳು ತುಂಬ ಸೂಕ್ಷ್ಮವಾಗಿರ್ತವೆ, ನೋಡಿದರೆ ಒಂದು ಬೆರಳಷ್ಟು ಉದ್ದ ಇರ್ತದೆ, ಅದನ್ನು ಮುಖ್ಯ ಭೂಮಿಯಲ್ಲಿ ಹಾಕಿದರೆ ಅದು ಕೂಡ ಬರ್ತದೋ ಇಲ್ಲವೋ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ಇವು ತುಂಬ ಕಾಸ್ಟ್ಲಿ ಆಗ್ತವೆ, ದುಬಾರಿ ಆಗ್ತವೆ ಅನ್ನುವಂಥ ಒಂದು ವಿಚಾರ, ಇದು ಎಷ್ಟು ಮಟ್ಟಿಗೆ ನಿಜ? ಇದು ನೀವು ಹೇಳಿದ ಒಂದು ರೀತಿಯಿಂದ ಸತ್ಯ. ಏನಂತ ಹೇಳಿದರೆ ಇವತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನುವಂಥದ್ದು ಟಿಶ್ಯೂ ಕಲ್ಚರ್ನಲ್ಲಿ ಜಾಸ್ತಿ, ಯಾಕಂತಂದರೆ ಅದಕ್ಕೆ ಟಿಶ್ಯೂ ಕಲ್ಚರ್ನ ಇನ್ಫ್ರಾಸ್ಟ್ರಕ್ಚರಿಗೆ ಸ್ವಲ್ಪ ಹಣ ಹೆಚ್ಚು ತೊಡಗಿಸಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ನಾವು ರೈತನಿಗೆ ಅದು ಸಸಿಗಳು ಸಿಕ್ಕುವಾಗ ಅದರ ಒಂದು ಬೆಲೆ ಸಹ ಸ್ವಲ್ಪ ಮಟ್ಟಿಗೆ ಹೆಚ್ಚಿರ್ತದೆ ಅಂತ ಹೇಳ್ಬೋದು. ಆದರೆ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಅಂತಂದರೆ, ರೈತನಿಗೆ ಒಂದು ಗುಣಮಟ್ಟದಂಥ ಒಂದು ಗುಣಮಟ್ಟದ ಒಂದು ಮೆಟೀರಿಯಲ್, ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಅಲ್ಲಿ ಸಿಗ್ತದೆ, ಮತ್ತು ಯೂನಿಫಾರ್ಮ್ ಆಗಿ ಇರುವಂಥ ಒಂದು ಮೆಟೀರಿಯಲ್. ಏನಂತ ಹೇಳಿದ್ರೆ ಈಗ ನಾವು ಬಾಳೆಹಣ್ಣು ಬಂದರೆ ನಾವು ಎಲ್ಲ ಗಿಡಗಳಲ್ಲಿ ಸಾಧಾರಣವಾಗಿ ಎಲ್ಲ ಟೈಮ್ ಒಂದೇ ಟೈಮ್ನಲ್ಲಿ ಅವು ನಮಗೆ ಬೆಳೆಯನ್ನು ಕೊಡ್ತದೆ. ಈಗ ಒಂದು ಬಾಳೆದೇ ನಾವು ಉದಾಹರಣೆಯನ್ನು ಮಾತಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ಟಿಶ್ಯೂ ಕಲ್ಚರ್ನಿಂದ ಪಡೆದಂತಹ ಒಂದು ಬಾಳೆಗಿಡ ಸಾಧಾರಣ 8-10 ತಿಂಗಳಲ್ಲಿ ನಿಮಗೆ ಒಂದು ಫಲವನ್ನು ಕೊಡ್ತದೆ ಅಂತ ಹೇಳಿದ್ರೆ, ನೀವು 3 ವರ್ಷದಲ್ಲಿ ನೀವು ಒಂದು 4 ಸಲ ನೀವು ಇದೊಂದು ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಸಹ ಇದನ್ನು ಸಾಧ್ಯವಾದರೆ ರೈತರು ಇಂತಹ ಉಪಯುಕ್ತವಾದ ಮೆಟೀರಿಯಲನ್ನು ಬಳಸುವುದು ಸೂಕ್ತ. ಇನ್ನು ಎರಡನೇದಾಗಿ ನೀವು ಹೇಳಿದ್ರೆ ಅದನ್ನು ವಾತಾವರಣಕ್ಕೆ ಹೊಂದಿಕೊಳ್ಳಲಿಕ್ಕೆ ಕಷ್ಟ ಆಗಬಹುದೇ ಅಂಥೇಳಿ, ಅದು ಹಾಗೇನಿಲ್ಲ, ಅದು ಜನರ ಅನಿಸಿಕೆ. ಯಾಕಂತ ಹೇಳಿದ್ರೆ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಗಳು ನೇರವಾಗಿ ಪ್ರಯೋಗಾಲಯದಿಂದ ನಮ್ಮ ಭೂಮಿಗೆ ಬರ್ತದೆ ಅಂಥೇಳುವಂಥ ಜನರ ಅನಿಸಿಕೆ, ಹಾಗೆ ಇರೋದಿಲ್ಲ. ಈ ಟಿಶ್ಯೂ ಕಲ್ಚರ್ನ ಪ್ಲ್ಯಾಂಟ್ಗಳನ್ನು ಪ್ರಯೋಗಾಲಯದ ಬೆಳೆಸಿದ ಮೇಲೆ ಅವುಗಳನ್ನು ಹಾರ್ಡನಿಂಗ್ ಅಂಥೇಳಿ ಮಾಡ್ತೇವೆ. ಅಂಥೇಳಿದ್ರೆ ಕನಿಷ್ಠ ಪಕ್ಷ 3-4 ತಿಂಗಳ ಅದನ್ನು ನಮ್ಮ ಗ್ರೀನ್ ಹೌಸ್ನಲ್ಲಿ ಇಡ್ತೇವೆ. ಗ್ರೀನ್ ಹೌಸಲ್ಲಿ ಇಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನಾರ್ಮಲ್ ಅಂದರೆ ಸಾಮಾನ್ಯವಾದಂಥ ಒಂದು ಮಣ್ಣಿನ ಒಂದು ಇದರಲ್ಲೇ ಅದನ್ನು ಬೆಳೆಸ್ತೇವೆ, ವಾತಾವರಣಕ್ಕೆ ನಿಧಾನವಾಗಿ ಅದನ್ನು ಹೊಂದಿಕೊಳ್ಳುವಂತೆ ಮಾಡ್ತೇವೆ. ಸೊ ಹಾಗೆ ಆದ ನಂತರ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಅದನ್ನು ಬಿಡುಗಡೆ ಮಾಡ್ತೇವೆ, ಹೊರತಾಗಿ ಅದನ್ನು ಪ್ರಯೋಗಾಲಯದಿಂದ ನೇರವಾಗಿ ನಾವು ಭೂಮಿಗೆ ಹಾಕಲಿಕ್ಕೆ ಯಾರಿಗೂ ಕೊಡೋದಿಲ್ಲ. ಹಾಗಾಗಿ ಅಂತಹ ಒಂದು ಪ್ರಶ್ನೆ ಅಥವಾ ಅಂತಹ ಒಂದು ಸಮಸ್ಯೆ ಹೆಚ್ಚಾಗಿ ಉದ್ಭವಿಸುವುದಿಲ್ಲ. ಈ ಒಂದು ಬಾರಿ ಬಳಕೆ ಮಾಡಿರುವಂತಹ ಗಿಡಗಳಿಂದ ಹುಟ್ಟುವಂತಹ ಮರಿ ಗಿಡಗಳು, ಅವುಗಳಲ್ಲಿಯೂ ಕೂಡ ಅದೇ ಗುಣಲಕ್ಷಣಗಳು ಇರ್ತವೋ ಅಥವಾ ಹೊಸದಾಗಿ ಮತ್ತೆ ಪುನಃ ಖರೀದಿ ಮಾಡಬೇಕಾಗ್ತದೆ ಹೇಗೆ? ಅಂತಹ ಗುಣಗಳು ನೀವು 1 ಅಥವಾ 2 ವರ್ಷಗಳವರೆಗೆ ಅದನ್ನು ನೀವು ಇಟ್ಕೊಳ್ಬಹುದು. ಆದರೆ ಏನಾಗ್ತಂತಂದರೆ ನಾವು ವಾತಾವರಣಕ್ಕೆ ಸೇರಿದ ಮೇಲೆ ಅದು ವಾತಾವರಣದ ಒಂದು ಅಲ್ಲಿ ಒಂದು ಗುಣದಿಂದಾಗಿ ಒಂದು 3 ವರ್ಷಗಳ ನಂತರ ಅಥವಾ ಕಂಟಿನ್ಯೂಸ್ ಆಗಿ ನಾವು ಅದನ್ನೇ ಒಂದು ನಾವು ಬೆಳೆಯನ್ನು ಬೆಳೆಸಿದರೆ ಏನಾಗ್ತಂತಂದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಾವು ಈ ಒಂದು 2 ಅಥವಾ 3 ವರ್ಷಗಳ ನಂತರ ಅಂತಹ ಒಂದು ಮೂಲವನ್ನು ಬದಲಿಸಿ ಮತ್ತೆ ನಾವು ಸರಿಯಾದ ರೀತಿ ಇದನ್ನೇ ಬಾಳೆ ಅಥವಾ ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಿದ್ರೆ ಆ ಮೂಲದ ಒಂದು ಸಸಿಯನ್ನೇ ನೆಡುವಂಥದ್ದು ಉತ್ತಮ. ಯಾವ್ಯಾವ ಬೆಳೆಗಳಲ್ಲಿ ಇದು ಯಶಸ್ವಿಯಾಗಿದೆ ಈ ಒಂದು ತಂತ್ರಜ್ಞಾನ? ಈಗಾಗಲೇ ನಮ್ಮ ದೇಶದಲ್ಲಿ ಹಲವಾರು ಬೆಳೆಗಳಲ್ಲಿ ಇದು ಯಶಸ್ವಿಯಾಗಿದೆ, ವಿಶೇಷವಾಗಿ ಹೂಗಳಲ್ಲಿ ಇದನ್ನು ನಮ್ಮ ಯಶಸ್ವಿ ಮಾಡಿದ್ದಾರೆ. ಇವತ್ತು ಅತ್ಯಂತ ಹೆಚ್ಚು ನಾವು ಟಿಶ್ಯೂ ಕಲ್ಚರನ್ನು ಕೇಳ್ತಾ ಇರುವಂಥದ್ದು ಹೂಗಳ ಕೃಷಿಯಲ್ಲಿ. ಹೂಗಳನ್ನು ನಾವು ಕೃಷಿ ಮಾಡಿ ಅದನ್ನು ನಾವು ವಿದೇಶಗಳಿಗೆ ರಫ್ತನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಆ ನಂತರ ಹಣ್ಣುಗಳ ಕೃಷಿಯಲ್ಲಿ, ಈ ಹಣ್ಣಲ್ಲಿ ನಾವು ನಾನೀಗ ಹೇಳಿದಾಗೆ ಅಂತಂದರೆ ರೋಗರಹಿತವಾದಂತಹ ಒಂದು ಸಸಿಗಳನ್ನು ತಯಾರು ಮಾಡಲಿಕ್ಕೆ ದಾಳಿಂಬೆ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಮತ್ತು ನಮ್ಮ ಒಂದು ನಾಗ್ಪುರ್ ಆರೆಂಜ್ ಇರಬಹುದು, ಇಂತಹ ಒಂದು ಇದರಲ್ಲಿ ಸಹ ನಮ್ಮಲ್ಲಿ ನಾವು ಬಳಸಿದ್ದೇವೆ ಟಿಶ್ಯೂ ಕಲ್ಚರ್ನ. ಅದನ್ನು ಯಶಸ್ವಿಯಾಗಿದೆ. ಇನ್ನು ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಒಂದು ನಾವು ಬಚ್ಚಂಗಾಯಿ ಅಂತ ಹೇಳ್ತೇವೆ, ವಾಟರ್ ಮೆಲನ್, ಕಲ್ಲಂಗಡಿ, ಇದನ್ನು ಸಹ ಅವರು ಏನು ಮಾಡಿದ್ದಾರೆ ಅಂತಂದರೆ ಅವರು ಒಮ್ಮೆ ಉತ್ಪಾದಿಸಿದ ಒಂದು ಸೀಡ್ಲೆಸ್ ವೆರೈಟಿಯನ್ನು, ಅರ್ಕ ಮಧುರ ಅಂಥೇಳಿ ಒಂದು ವೆರೈಟಿ ಇದೆ. ಸೊ ಅದನ್ನು ಅವರು ಏನು ಮಾಡ್ತಾರೆ ಅಂತಂದರೆ ಸೀಡ್ಲೆಸ್ ವೆರೈಟಿ ಅದನ್ನು ನಾವು ಅವರು ಪದೇ ಪದೇ ಬೀಜದಿಂದ ಉತ್ಪಾದಿಸುವುದು ಮತ್ತು ಅಥವಾ ಕಾಂಡದಿಂದ ಉತ್ಪಾದಿಸುವುದು ಕಷ್ಟ ಆಗ್ತದೆ. ಅದನ್ನು ನಾವು ಟಿಶ್ಯೂ ಕಲ್ಚರ್ ಮೂಲಕ ಅದನ್ನು ಉತ್ಪಾದಿಸಿ ಮತ್ತು ಜನರಿಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇನ್ನು ಗಡ್ಡೆ ಗೆಣಸುಗಳು, ಆಲೂಗಡ್ಡೆಯಲ್ಲಿ, ಗೆಣಸಿನಲ್ಲಿ, ಹಾಗೆ ಎಲ್ಲ ತರಕಾರಿಗಳಲ್ಲಿ ಇವತ್ತು ನಮ್ಮಲ್ಲಿ ಟಿಶ್ಯೂ ಕಲ್ಚರ್ನ ಬಳಕೆಯನ್ನು ಆಗ್ತಾ ಇದೆ. ಎಲ್ಲ ಇದರಲ್ಲಿ ಧಾನ್ಯಗಳಲ್ಲಿ ಇವುಗಳ ಬಳಕೆ ಕಡಿಮೆ ಇದೆ. ಧಾನ್ಯಗಳಲ್ಲಿ ಏನಾಗ್ತದೆ, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಇವುಗಳಲ್ಲಿ ಯಾಕೆ ಕಡಿಮೆ ಅಂತ ಹೇಳಿದರೆ ಇದನ್ನು ಪ್ರಸಾರ ಮಾಡುವಂಥದ್ದು ಹೆಚ್ಚು ಕಷ್ಟ ಅಲ್ಲ, ಇದನ್ನು ಏನು ಮಾಡ್ತೇವೆ, ಬೀಜಗಳಿಂದ ಆರಾಮಾಗಿ ಪ್ರಸಾರ ಮಾಡಬಹುದು. ಹಾಗಾಗಿ ಇದರಲ್ಲಿ ಪ್ರಸಾರ ತಂತ್ರದಲ್ಲಿ ಇದನ್ನು ಟಿಶ್ಯೂ ಕಲ್ಚರ್ ಬಳಕೆ ಕಡಿಮೆ, ಆದರೆ ಇಂತಹ ಧಾನ್ಯಗಳಲ್ಲಿ ಸಂಶೋಧನೆಗಾಗಿ ಮಾತ್ರ ಟಿಶ್ಯೂ ಕಲ್ಚರ್ನ ಬಳಕೆ ಸಾಕಷ್ಟು ಆಗ್ತಾ ಇದೆ. ಈಗ ಅಡಿಕೆ, ತೆಂಗು, ಗೇರು ಇಂತಹ ಬೆಳೆಗಳಲ್ಲಿ ಯಾಕೆ ಇದು ಯಶಸ್ವಿ ಆಗಲಿಲ್ಲ? ಟಿಶ್ಯೂ ಕಲ್ಚರ್ ಅನ್ನುವಂಥದ್ದು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಮೃದು ಕಾಂಡಗಳಿರುವಂತಹ ಗಿಡಗಳಲ್ಲಿ, ಉದಾಹರಣೆಗೆ ಹೂವಿನ ಗಿಡ ಇರಬಹುದು, ತರಕಾರಿಗಳಿರಬಹುದು, ಮತ್ತು ಯಾವುದೇ ಒಂದೊಂದು ನಮ್ಮ ಬಿದಿರು ಇರಬಹುದು, ಅಂತಹ ಒಂದು ಗಿಡ ಮರಗಳಲ್ಲಿ ಯಶಸ್ವಿಯಾಗಿದೆ. ಈಗ ನಾವು ಹೇಳಿದಂತೆ ಗೇರು ಇರಬಹುದು, ಮಾವು ಇರಬಹುದು, ಈಗ ಅರಣ್ಯಕ್ಕೆ ನಾವು ಬಳಸ್ತಾ ಇರುವಂತಹ ಯಾವುದೇ ಒಂದು ಅರಣ್ಯದ ಮರಗಳಿರಬಹುದು, ಇವೆಲ್ಲ ಹಾರ್ಡ್ ವುಡ್, ಇದನ್ನು ವುಡ್ಡಿ ಪ್ಲ್ಯಾಂಟ್ಸ್ ಅಂತೇಳಿ ನಾವೇನು ಕರಿತೇವೆ. ಇದರಲ್ಲಿ ಟಿಶ್ಯೂ ಕಲ್ಚರ್ ಮಾಡುವಂಥ ಸ್ವಲ್ಪ ಕಷ್ಟ. ಮುಖ್ಯವಾಗಿ ಇದರಲ್ಲಿ ನಾವು ಟಿಶ್ಯೂ ಕಲ್ಚರ್ ಮಾಡಿದರೂ ಸಹ ಇದರಲ್ಲಿ ಬೇರು ಬರಿಸುವಂಥದ್ದು ನಮಗೆ ಕಷ್ಟ ಆಗ್ತದೆ. ಹಾಗಾಗಿ ಇದಕ್ಕೆ ಹಾರ್ಡ್ ವುಡ್ ಮರಗಳಲ್ಲಿ, ಟ್ರೀಸ್ಗಳಲ್ಲಿ ಇಂತಹ ಟಿಶ್ಯೂ ಕಲ್ಚರ್ನ ನಾವು ಬಳಕೆ ಅಷ್ಟಾಗಿ ಆಗಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಈಗ ಶ್ರೀಗಂಧದಲ್ಲಿ ಸಾಕಷ್ಟು ಇದರಲ್ಲಿ ಟಿಶ್ಯೂ ಕಲ್ಚರ್ ವರ್ಕ್ ಆಗಿದೆ. ಹಾಗೆ ಅದನ್ನು ಮೈಕ್ರೋ ಪ್ರಾಪಿಗೇಷನ್ ಮೂಲಕ ಅದನ್ನು ಸಸಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಅಪರೂಪದವಾಗಿ ಈಗ ನಾವು ಚಂದನ, ಈ ಚಂದನದ ಒಂದು ಏನಿದೆ ಮರಗಳಿದೆ, ಅದರದ್ದು ಸಹ ಟಿಶ್ಯೂ ಕಲ್ಚರ್ ಆಗ್ತಾ ಇದೆ. ಸೊ ಅದನ್ನು ಉಪಯೋಗ ಆಗ್ತಾ ಇದೆ. ಬಿದಿರು ತುಂಬ ಈಗ ಟಿಶ್ಯೂ ಕಲ್ಚರ್ ಆಗಿ, ಟಿಶ್ಯೂ ಕಲ್ಚರ್ ಮೂಲಕ ಪ್ರಾಪಗೇಟ್ ಆಗ್ತಾ ಇದೆ. ಇಲ್ಲದೇ ಇದ್ರೆ ನಿಮಗೆ ಗೊತ್ತಿರಬಹುದು, ಬಿದಿರು 60 ವರ್ಷಕ್ಕೊಮ್ಮೆ ಹೂ ಬಿಡ್ತದೆ. ಅದು ತುಂಬ ಕಷ್ಟ ಅದನ್ನು ನಾವು ಪ್ರಸಾರ ಮಾಡುವಂಥದ್ದು. ಸೊ ಇಂತಹ ಕೆಲವು ಆಯ್ದ ಮರಗಳಲ್ಲಿ ನಮಗೆ ಟಿಶ್ಯೂ ಕಲ್ಚರ್ ಬಳಕೆಯನ್ನು ನಾವು ಮರಗಿಡಗಳಲ್ಲಿ ಕಾಣಬಹುದು. ಅಲ್ಲದಿದ್ದರೆ ಹೆಚ್ಚಾಗಿ ಗಿಡಗಳಲ್ಲಿ, ನಾವು ತರಕಾರಿಗಳಲ್ಲಿ, ಹೂವಿನ ಒಂದು ಗಿಡಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದು. ಈಗ ಈ ತಂತ್ರಜ್ಞಾನವನ್ನು ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ರೀತಿ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ, ಹಾಗೂ ಭವಿಷ್ಯದಲ್ಲಿ ಇದನ್ನು ಒಂದು ಸ್ವಉದ್ಯೋಗವಾಗಿ ಕೈಗೊಳ್ಳುವುದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಅವಕಾಶ ಇದೆ ನೋಡಿ? ಈಗ ಸರ್ಕಾರದಿಂದ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ನೋಡಿ. ಗುಜರಾತ್ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ನಮ್ಮ ಈ ಎಲ್ಲ ಟಿಶ್ಯೂ ಕಲ್ಚರ್ ಒಂದು ತಂತ್ರಜ್ಞಾನವನ್ನು ಕಮರ್ಷಿಯಲೈಸ್ ಮಾಡಿ, ವಾಣಿಜ್ಯಕರಣ ಮಾಡಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಕಷ್ಟು ಮುಂದೆ ಬಂದಿವೆ, ಮುಂದೆ ಬರ್ತಾ ಇವೆ. ಭಾರತ ಸರ್ಕಾರದಲ್ಲೇ ಇವತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯದಿಂದ ಇದಕ್ಕೆ ಸಾಕಷ್ಟು ಸಹಾಯಧನ ಸಿಗ್ತಾ ಇದೆ. ನಮ್ಮಲ್ಲಿ DBT ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಥೇಳಿ, ಅಂದರೆ ಜೈವಿಕ ತಂತ್ರಜ್ಞಾನ ಇಲಾಖೆ. ಜೈವಿಕ ತಂತ್ರಜ್ಞಾನ ಇಲಾಖೆ ಟಿಶ್ಯೂ ಕಲ್ಚರ್ ಉದ್ಯಮಕ್ಕೆ ಬರುವವರಿಗೆ 10-20 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದೆ, ಆರಂಭದ ಸಹಾಯಧನವನ್ನು ಕೊಡ್ತಾ ಇದೆ. ಸೊ ಮತ್ತೇನಂತಂದರೆ, ಈಗ ಒಂದು ಎಲ್ಲ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಗಳನ್ನು ಒಂದು ಪ್ರಮಾಣೀಕರಿಸಿ ಅವನ್ನು ಸರ್ಟಿಫೈ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಇದೆ. ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ, ಹಲವಾರು ಪ್ರಯೋಗಾಲಯಗಳಿಗೆ ಸರ್ಟಿಫಿಕೇಷನ್ ಮಾಡಲಿಕ್ಕೆ, ಅಂದರೆ ಪ್ರಮಾಣೀಕರಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದೆ. ಸೊ ಇದೆಲ್ಲ ಕಾರಣಗಳಿಂದ ಏನಾಗಿದೆ ಅಂತ ಹೇಳಿದರೆ, ಟಿಶ್ಯೂ ಕಲ್ಚರಿಗೆ ಸಾಕಷ್ಟು ನಮಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಇವತ್ತು ಹೆಚ್ಚು ರಫ್ತಾಗ್ತಾ ಇರುವಂತಹ ಒಂದು ಟಿಶ್ಯೂ ಕಲ್ಚರ್ ಬೆಳೆಗಳು ಅಂದರೆ ಹೂಗಳು ಮತ್ತು ಅನೇಕ ಬಾಳೆ ಇವೆಲ್ಲ ಇದೆ. ಸೊ ಇವುಗಳೆಲ್ಲ ಏನಾಗಿದೆ ಅಂತಂದರೆ, ಹೂಗಳನ್ನು ರಫ್ತು ಮಾಡಬೇಕಾದ್ರೆ, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ, ನಮಗೆ ಸಾಕಷ್ಟು ಅವು ತಂಪಾದ ವಾತಾವರಣದಲ್ಲಿ ಶೀತ ಘಟಕಗಳು ಬೇಕು ಅಂತಂದರೆ, ನಾವು ಏನಂತ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೇವೆ. ಸರ್ಕಾರ ಅಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಪಾಲಿಹೌಸ್ಗಳಿರ್ಬೋದು, ಇಂಥದ್ದನ್ನು ಮಾಡಲಿಕ್ಕೆ ಸಹ ನಮಗೆ ಸಹಾಯಧನವನ್ನು ಕೊಡ್ತಾ ಇದೆ. ಸೊ ಹೀಗಾಗಿ ಸರ್ಕಾರದಿಂದ ಟಿಶ್ಯೂ ಕಲ್ಚರ್ ಉದ್ಯಮ ಮಾಡುವವರಿಗೆ ಭರ್ಪೂರ್ ಸಹಾಯ ಸಿಗ್ತಾ ಇದೆ. ಇನ್ನು ಭವಿಷ್ಯದ ಸಾಧ್ಯತೆಗಳು, ನಾವು ಒಂದು ಇಲ್ಲಿ ನೆನಪು ಮಾಡ್ಕೊಳ್ಬೇಕಂತಹ ವಿಷಯ ಅಂತ ಹೇಳಿದರೆ, ನಮ್ಮ ಪ್ರಧಾನಿಯವರು ಸ್ಟಾರ್ಟಪ್ ಯುಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂತಂದರೆ ನಮ್ಮ ಯುವಜನರು ಸ್ವಾವಲಂಬಿಗಳಾಗಬೇಕು, ಅವರು ಹೆಚ್ಚೆಚ್ಚು ಸ್ಟಾರ್ಟಪ್ ಅಂತಂದರೆ ನವೋದ್ಯಮಕ್ಕೆ ಬರಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಡ್ತಾ ಇದ್ದಾರೆ. ಟಿಶ್ಯೂ ಕಲ್ಚರ್ ಒಂದು ಉದ್ಯಮವನ್ನು ಮಾಡುವಂಥದ್ದು ನಮ್ಮ ಯುವಜನರಿಗೆ ಅಂತಂದರೆ ಬಹುಶಃ ಒಂದು ಒಳ್ಳೆಯ ಒಂದು ಉತ್ತರ, ಅದಕ್ಕೆ ಒಂದು ಸ್ಟಾರ್ಟಪ್ ಒಂದು ಕರೆಗೆ ಅಂಥೇಳಿ ನಾನು ಅಂದುಕೊಳ್ತೇನೆ. ಯಾಕೆಂತಂದರೆ ಇದರಲ್ಲಿ ಸಾಕಷ್ಟು ಅವಕಾಶಗಳೂ ಇದೆ, ಬೆಳೆಯಲು ಮುಂದೆ ಹೋಗಲಿಕ್ಕೆ, ಹಾಗೆ ಉತ್ಪಾದನೆ ಮಾಡಿ ಇದಕ್ಕೆ ಬೇಡಿಕೆಯೂ ಸಹ ಇದೆ. ಆದರೆ ಒಂದು ನಾವು ನೆನಪಿಟ್ಕೊಳ್ಬೇಕೇನಂತಂತಂದರೆ, ಇವತ್ತು ನಮ್ಮ ಯುವಜನರಾಗಲಿ ಯಾರೇ ಆಗಲಿ ಇಂತಹ ಒಂದು ವಾಣಿಜ್ಯೀಕರಣಗೊಂಡಂತಹ ಒಂದು ಟಿಶ್ಯೂ ಕಲ್ಚರ್ ಉದ್ಯಮಕ್ಕೆ ಬರಬೇಕಾದ್ರೆ ಅದರಲ್ಲಿ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಬೇಕು, ಅದರಲ್ಲಿ ಸರಿಯಾದ ತರಬೇತಿಯನ್ನು ಪಡ್ಕೊಳ್ಬೇಕು. ಯಾಕಂತ ಹೇಳಿದರೆ, ಈ ಟಿಶ್ಯೂ ಕಲ್ಚರ್ ಉದ್ಯಮ ಅನ್ನುವಂಥದ್ದು ಒಂದು ಹೈ ಇನ್ವೆಸ್ಟ್ಮೆಂಟ್ ಉದ್ಯಮ ಅಂತಂದರೆ, ತುಂಬ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮಿನಿಮಮ್ ಬಂಡವಾಳ ಹಾಕಬೇಕಾಗ್ತದೆ. ಸೊ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಆ ರೀತಿಯಾದಂತಹ ಒಂದು ಉದ್ಯಮಕ್ಕೆ ಬಂದರೆ

ಪಾಲಿಸೆ ಪದುಮಾಲಯೇ, ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ. ಬಾಲಕನು ತಾನಾಗಿ ಗೋಪಿಗೆ ಲೀಲೆಯಿಂದಲಿ ನಂದ ಗೋಕುಲ, ಬಾಲೆಯರ ಮೋಹಿಸುತ್ತ ಸುರರ ಕಾಲ ನೆನಿಸಿದ, ಬಾಲಕನ ಪ್ರಿಯೇ ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ. ಅನ್ಯರ ನೆನೆಯಲೊಲ್ಲೆ ನಿನ್ನಯ ಪಾದವನ್ನು ನಂಬಿದೆ ನೀ ಬಲ್ಲೆ, ಅನ್ಯರ ನೆನೆಯಲೊಲ್ಲೆ ನಿನ್ನಯ ಪಾದವನ್ನು ನಂಬಿದೆ ನೀ ಬಲ್ಲೆ, ತಡಮಾಡದೆ ಕರೆಯಲು ಘನ್ನ ಮಹಿಮನು ಉನ್ನತದ ರೂಪಿನಲ್ಲಿ ಗುಣ ಸಂಪನ್ನ, ರಕ್ಕಸರನ್ನು ಸೀಳಿದ ಪನ್ನಗಾತ್ರಿ ನಿವಾಸ ಹರಿ ಪ್ರಿಯೇ ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ. ಅಜಿಯದ ತರಳನೆಂದು ಕ್ಷೇಪತಿ ಸತಿ ಕರುಣದಿ ಸಲಹೆ ಬಂದು, ಅಜಿಯದ ತರಳನೆಂದು ಕ್ಷೇಪತಿ ಸತಿ ಕರುಣದಿ ಸಲಹೆ ಬಂದು, ಕರುಣಾ ಸಿಂಧು ಸರಸಿಚಾಸನ ರುದ್ರರಿ ವರ ವರದಿ ಮೂರ್ಖನು ಸುರರ ಬಾಧಿಸೆ ಹರಿವರರ ದಂಡೆತ್ತಿ, ಬಹುಮುಖ ದುರುಳ ನಾಶಿರ ತರಿದವನ ಪ್ರಿಯೇ ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ. ಅಜಮನಸಿ ಜನನಿ ಅಂಬುಜ ಪಾಣಿ ಭುಜಗ ಸನ್ನಿಭವೇಣಿ, ಅಜಮನಸಿ ಜನನಿ ಅಂಬುಜ ಪಾಣಿ ಭುಜಗ ಸನ್ನಿಭವೇಣಿ ನಿತ್ಯ ಕಲ್ಯಾಣಿ, ಜನ ಮರ್ದನ ವಿಜಯ ವಿಠಲನ ಭಜಿಸಿ ಪಾಡುವ ಭಕ್ತಕೂಟವ ನಿಜರಿ ಸಲಹುವೆನೆಂಬ ಬಿರುದುಳ್ಳ ವಿಜಯ ಸಾರಥಿ ವಿಶ್ವಂಭರ ಪ್ರಿಯೇ ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ ನೀನೇ ಗತಿ, ಪಾಲಿಸೆ ಪದುಮಾಲಯೇ. ಇದುವರೆಗೆ ವಿದ್ಯಾಭೂಷಣ್ ಅವರು ಹಾಡಿರುವ ವಿಜಯದಾಸರ ದೇವರ ನಾಮ ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.